ಈಗಾಗಲೇ ಕೆಲವು ತಾಕುಗಳಲ್ಲಿ ಬೆಳೆ ಕೊಯ್ಲಿಗೆ ಬಂದಿರುವಂತದ್ದು. ಈ ಸಂದರ್ಭದಲ್ಲಿ ಕೊಯ್ಲೋತ್ತರ ಚಟುವಟಿಕೆಗಳು ಏನೆಲ್ಲ ನಡೆಯುತ್ತೆ, ಹೇಗೆ ಮಾಡಿಕೊಳ್ಬೇಕು, ಕೊಯ್ಲಿನ ನಂತರ ನಾವು ಬೆಳೆದಂತಹ ಆಲೂಗೆಡ್ಡೆಯನ್ನ ಹೇಗೆ ಶೇಖರಣೆಯನ್ನ ಮಾಡುವಂಥದ್ದು ಮತ್ತು ಸಂರಕ್ಷಣೆಯನ್ನ ಮಾಡುವಂಥದ್ದು, ಈ ತರಹದ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಅರಸೀಕೆರೆಯಲ್ಲಿ ಇರುವಂತಹ ತೋಟಗಾರಿಕಾ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರದ ಸಸ್ಯರೋಗ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿಎಸ್ ಪ್ರಸಾದ್ ಅವರು. ಪ್ರಸಾದ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತು ಆಲೂಗೆಡ್ಡೆ ಬೆಳೆಯಲ್ಲಿ ಕೊಯ್ಲೋತ್ತರ ಚಟುವಟಿಕೆಗಳು ಏನೆಲ್ಲ ನಡೆಯುತ್ತೆ ಅನ್ನುವಂತಹ ವಿಚಾರಗಳನ್ನ ತಾವು ನಮ್ಮ ರೈತರಿಗೆ ತಿಳಿಸಿಕೊಡ್ಬೇಕು. ಕೊಯ್ಲು ಯಾವಾಗ ಪ್ರಾರಂಭ ಆಗುತ್ತೆ, ಕೊಯ್ಲನ್ನ ಹೇಗೆ ಮಾಡಲಾಗುತ್ತೆ, ಇಲ್ಲಿಂದ ಇವತ್ತಿನ ಮಾತುಕತೆಯನ್ನ ಪ್ರಾರಂಭ ಮಾಡೋಣ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಈಗ ಕೆಲವು ತಾಕುಗಳಲ್ಲಿ ಕೆಲವು ರೈತರ ಹೊಲಗಳಲ್ಲಿ ಈಗಾಗಲೇ ಆಲೂಗೆಡ್ಡೆ ಕೊಯ್ಲಿಗೆ ಬಂದಿರುವಂತದ್ದು ನಾವೆಲ್ಲ ಕಾಣ್ತಾ ಇದ್ದೇವೆ. ಆ ಒಂದು ಸಮಯದಲ್ಲಿ ಕುಯಿಲೋತ್ತರ ಚಟುವಟಿಕೆಗಳು ಅಂದರೆ ಕುಯಿಲು ಯಾವ ಸಂದರ್ಭದಲ್ಲಿ ಮಾಡಬೇಕಾಗತ್ತೆ, ಯಾವ ರೀತಿ ಮಾಡಬೇಕಾಗತ್ತೆ, ಅದನ್ನು ಎಲ್ಲಿ ನಾವು ಸ್ಟೋರೇಜನ್ನು ಮಾಡಬೇಕಾಗತ್ತೆ, ಶೇಖರಣೆಯನ್ನು ಮಾಡಿ ನಮಗೆ ಉತ್ತಮ ಮಾರುಕಟ್ಟೆ ಬಂದಾಗ ಯಾವ ರೀತಿ ಮಾರುಕಟ್ಟೆ ಮಾಡುವಂಥದ್ದು, ಮತ್ತು ಅದನ್ನು ಸಂಸ್ಕರಣೆ ಅನ್ನಿಸೋದು ಪ್ರೊಸೆಸಿಂಗ್ ಮಾಡೋಂಥಕ್ಕದ್ದು ಈ ಒಂದು ದಿನದಲ್ಲಿ ನಾವು ತಿಳಿಸೋಕ್ಕೆ ಇಷ್ಟಪಡ್ತೇವೆ. ಮೊದಲು ಕುಯಿಲು ಮಾಡೋಂಥದ್ದು, ಈಗ ಕೆಲವು ಬಂದಿರೋಂಥಕ್ಕಂಥ ಈಗ ಹಳ್ಳಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ 10,000-12,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ. ಕೆಲವು ರೈತರ ತಾಕುಗಳಲ್ಲಿ ಹೊಲಗಳಲ್ಲಿ ಈಗ ಆಲ್ರೆಡಿ ಆಲೂಗೆಡ್ಡೆ ಕುಯಿಲಿಗೆ ಬಂದಿದೆ. ಯಾವ ಸಂದರ್ಭದಲ್ಲಿ ಕುಯಿಲು ಮಾಡಬೇಕು ಅಂತಂದರೆ ಮಣ್ಣಿನ ತೇವಾಂಶವನ್ನು ಅದವರಿತ ತೇವಾಂಶವನ್ನು ಹೊಲಗಳಲ್ಲಿ ರೈತರು ಮೇಂಟೈನ್ ಮಾಡಬೇಕಾಗತ್ತೆ ಕುಯಿಲು ಮಾಡೋಂಥ ಸಂದರ್ಭದಲ್ಲಿ. ಮತ್ತು ಕುಯಿಲು ಮಾಡೋದಕ್ಕಿಂತ ಮುಂಚಿತವಾಗಿ 10-15 ದಿನಗಳ ಮುಂಚಿತಿಗೆ ಏನು ಗಿಡಗಳ ಸೊಪ್ಪನ್ನು ನಾವು ಕಟ್ ಮಾಡಿ ತೆಗಿಬೇಕಾಗತ್ತೆ. 10-15 ದಿನಗಳ ಮುಂಚೆನೆ ಸೊಪ್ಪನ್ನು ಕಟ್ ಮಾಡಿ ನಂತರ ನಾವು ಮಣ್ಣಿನಲ್ಲಿ ತೇವಾಂಶವನ್ನು ಕಾಪಾಡಿಕೊಂಡು ಕುಯಿಲನ್ನ ಪ್ರಾರಂಭ ಮಾಡಬೇಕಾಗ್ತದೆ. ಯಾಕೆ 10-15 ದಿವಸ ಮುಂಚಿತವಾಗಿ ಸೊಪ್ಪನ್ನು ತೆಗಿಬೇಕು? ಸೊಪ್ಪು ತೆಗೆಯೋದ್ರಿಂದ 2-3 ನಮಗೆ ಉಪಯೋಗಗಳಿದ್ದಾವೆ. ಒಂದು, ಏನು ಗೆಡ್ಡೆ ಹಾರ್ಡನಿಂಗ್ ಅಂತ ಆಗ್ತೀವಿ, ಸ್ಕಿನ್ನು ಹಾರ್ಡನಿಂಗ್ ಆಗುತ್ತೆ. ಸ್ಕಿನ್ನು ಏನು ಗೆಡ್ಡೆ ಚರ್ಮ ಅಂತ ಏನು ಹೇಳ್ತೀವಿ ಅದಕ್ಕೆ ಮಂದ ಆಗ್ತದೆ, ಹಾರ್ಡನಿಂಗ್ ಆಗುತ್ತೆ, ಗೆಡ್ಡೆ ದೃಢವಾಗುತ್ತೆ. ಮತ್ತೆ ಯಾವುದೇ ಒಂದು ಪೊಟ್ಯಾಟೊ ಟ್ಯೂಬರ್ ಮಾತ್ ಅಂತ ಏನು ಹೇಳ್ತೀವಿ ಆ ಕೀಟದ ಆವಳಿಯಿಂದನೂ ಸಹ ಈ ತಪ್ಪಿಸ್ಕೋಬೋದಾಗಿದೆ. ಈ ಎಲ್ಲ ಉಪಯೋಗದಿಂದ ನಾವು 10-15 ದಿನಗಳ ಮುಂಚಿತವಾಗಿ ನಾವು ಕುಯಿಲು ಮಾಡೋದಕ್ಕಿಂತ 10-15 ಮುಂಚಿತವಾಗಿ ನಾವು ಈ ಗಿಡಗಳದ ಸೊಪ್ಪನ್ನು ತೆಗೆದು ನಂತರ ಕುಯಿಲು ಮಾಡೋಂಥದ್ದು. ಮತ್ತು ನಾನು ಅದೇ ಅಲ್ಲದೆ ಮಣ್ಣಿನ ತೇವಾಂಶವನ್ನು ನಾವು ಕಾಪಾಡ್ಕೊಳ್ಬೇಕಾಗುತ್ತೆ ಕುಯಿಲು ಮಾಡೋಂಥ ಸಂದರ್ಭದಲ್ಲಿ. ಮತ್ತೆ ಯಾವ ರೀತಿ ನಾವು ಕುಯಿಲು ಮಾಡಬೇಕಾಗುತ್ತೆ, ಕೆಲವು ರೈತರುಗಳು ನೇಗಿಲಿನ ಉಳುಮೆ ಮುಖಾಂತರ ಕುಯಿಲು ಮಾಡ್ತಾರೆ, ಮತ್ತೆ ಕೆಲವರು ಪಿಕಾಸಿ ಮತ್ತು ಗುದ್ದಲಿಗಳಿಂದ ಶಣಕೆಯಿಂದ ಅಗದಿ ಗೆಡ್ಡೆಗಳನ್ನು ಹೊರತೆಗಿತಾರೆ ಭೂಮಿಯಿಂದ. ಇನ್ನು ಕೆಲವು ಟ್ರ್ಯಾಕ್ಟರ್ ಆಪರೇಟೆಡ್ ಹಾರ್ವೆಸ್ಟಿಂಗ್ ಮಿಷಿನ್ಸೇ ಬಂದಿದ್ದಾವೆ. ಅದರಲ್ಲಿ ಕೆಲವು ಟ್ರ್ಯಾಕ್ಟರ್ ಆಪರೇಟೆಡ್ 2 ರೋಸ್ ವೈಬ್ರೇಟಿಂಗ್ ಟೈಪ್ ಆಫ್ ಮಿಷಿನ್ ಬಂದಿದೆ, ಮತ್ತೆ ಲೋ ಕಾಸ್ಟ್ ಬ್ಲೇಡ್ ಟೈಪ್ ಆಫ್ ಹಾರ್ವೆಸ್ಟಿಂಗ್ ಮಿಷಿನ್ಸ್ ಇದೆ, ಮತ್ತೆ 2 ರೋಸ್ ಪೊಟ್ಯಾಟೊ ಕಂಬೈನ್ ಹಾರ್ವೆಸ್ಟರ್ ಅಂತ ಇದೆ, ಮತ್ತೆ ಪೊಟ್ಯಾಟೊ ಡಿಗ್ಗರ್ ಅಂತ ಇದೆ. ಈಗ ಆಲ್ರೆಡಿ ಪೊಟ್ಯಾಟೊ ಡಿಗ್ಗರ್ ಒಂದು ಪ್ರಾಯೋಗಿಕವಾಗಿ ನಮ್ಮ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಸೋಮಳ್ಳಿ ಕಾವಲಲ್ಲಿ ಪ್ರಾಯೋಗಿಕವಾಗಿ ಉಪಯೋಗಿಸ್ತಾ ಇದ್ದಾರೆ ಹಾರ್ವೆಸ್ಟ್ ಮಾಡೋಕ್ಕೆ ಪೊಟ್ಯಾಟೊ ಡಿಗ್ಗರ್ನ. ಈ ಎಲ್ಲ ಒಂದು ತಾಂತ್ರಿಕತೆಯನ್ನು ಉಪಯೋಗಿಸ್ಕೊಂಡು ಯಾವುದೇ ಗೆಡ್ಡೆಗಳಿಗೆ ಹಾನಿಯಾಗದ ರೀತಿ, ಗಾಯ ಮಾಡದ ರೀತಿ ನಾವು ಹಾರ್ವೆಸ್ಟನ್ನ ಏನು ಕುಯಿಲನ್ನು ಮಾಡಿದ್ಯಾದಲ್ಲಿ ನಾವು ಶೇಖರಣೆಯಲ್ಲಿ ನಮಗೆ ಭಾಳ ಅನುಕೂಲ ಆಗುತ್ತೆ. ನಾವು ಹಾರ್ವೆಸ್ಟಿಂಗ್ ಮಾಡೋಂಥ ಹಂತದಲ್ಲಿ ಗೆಡ್ಡೆಗಳನ್ನು ಕ್ರ್ಯಾಕ್ ಮಾಡೋಂಥದ್ದು, ಗಾಯ ಮಾಡೋಂಥದ್ದಾಗಲಿ, ಬ್ರೂಸ್ಡ್ ಟ್ಯೂಬರ್ಸ್ ಅಂತಂದರೆ ಜಜ್ಜೋಗಂಥದ್ದಾಗಲಿ, ಈ ರೀತಿ ಮಾಡಿದಂಥ ಸಂದರ್ಭದಲ್ಲಿ ಅಂಥ ಗೆಡ್ಡೆಗಳು ಶೇಖರಣೆಯಲ್ಲಿ ಕೊಳೆಯೋದಕ್ಕೆ ಪ್ರಾರಂಭ ಆಗ್ತವೆ. ಆಗ ಯಂತ್ರಗಳನ್ನ ಆಧರಿಸಿ ನಾವು ಕೊಯ್ಲು ಮಾಡ್ತಕ್ಕಂಥದ್ದು ಒಳ್ಳೇದು ಅಥವಾ ಪಾರಂಪರಿಕ ವಿಧಾನ, ನಾವಾಗ್ಲೇ ಹೇಳಿದಾಗೆ ಎತ್ತುಗಳನ್ನ ನೇಗಿಲನ್ನ ಬಳಸಿ ಮಾಡುವಂಥದ್ದು ಅಥವಾ ಅದನ್ನ ಅಗೆದು ತೆಗೆಯುವಂಥದ್ದು, ಯಾವುದು ಬಹಳ ಉತ್ತಮ ನಿಮ್ಮ ಪ್ರಕಾರ? ಇವತ್ತು ಪ್ರಸ್ತುತ ಸಮಯದಲ್ಲಿ ಕೂಲಿ ಆಳುಗಳ ಅಭಾವವಿದ್ದರಿಂದ ದೊಡ್ಡ ರೈತರು ಅಂತ ಏನು ಹೇಳ್ತೀವಿ ಅವರು ಏನು ಯಂತ್ರಗಳ ಸಹಾಯದಿಂದ ಕುಯಿಲನ್ನು ಮಾಡೋದ್ರಿಂದ ಬಹಳ ಅವರಿಗೆ ಕೂಲಿ ಆಳುಗಳ ಕಡಿಮೆ ಮಾಡ್ಕೋಬಹುದು, ಮತ್ತೆ ಉತ್ತಮವಾದಂತ ಒಂದು ಗುಣಮಟ್ಟದ ಆಲೂಗೆಡ್ಡೆಯನ್ನು ನಾವು ಕುಯಿಲು ಮಾಡೋಕ್ಕೆ ಅನುಕೂಲ ಆಗುತ್ತೆ ಈ ಒಂದು ಯಂತ್ರೋಪಕರಣ ಸಹಾಯದಿಂದ. ಅದೇ ರೀತಿ ಈ ಎಲ್ಲ ಯಂತ್ರಗಳನ್ನ ಉಪಯೋಗಿಸ್ಕೊಂಡು ಯಾವುದೇ ಒಂದು ಗಾಯ ಆಗದ ರೀತಿ, ಕ್ರ್ಯಾಕ್ ಆಗದ ರೀತಿ, ಕಟ್ ಮಾಡದ ರೀತಿ, ಗಾಯ ಆಗದ ರೀತಿ ನಾವು ಆಲೂಗೆಡ್ಡೆಯನ್ನ ಕುಯಿಲು ಮಾಡಿ ಶೇಖರಣೆಯನ್ನ ಮಾಡಂಥದ್ದು. ನೆಕ್ಸ್ಟ್ ಶೇಖರಣೆ ಮಾಡಂಥದ್ದು, ಶೇಖರಣೆ ಯಾಕೆ ಮಾಡಬೇಕಾಗತ್ತೆ? ಆಲೂಗೆಡ್ಡೆ ನಾವು ಹೇಳ್ದಂಗೆ ಬಹಳ ಒಂದು ನೀರಿನ ಅಂಶ ಇರತಕ್ಕಂಥ ಆಲೂಗೆಡ್ಡೆ. ಒಂದು 100 ಗ್ರಾಂ ಆಲೂಗೆಡ್ಡೆ ನಾನು ತಗೊಂಡಂತ ಸಂದರ್ಭದಲ್ಲಿ 80% ನೀರಿನ ಅಂಶ ಇರುತ್ತೆ, 20% ಮಾತ್ರ ಅದು ಡ್ರೈ ಮ್ಯಾಟರ್ ಅಂತ ಏನ್ ಹೇಳ್ತೀವಿ ಅದ್ರ ಕಂಟೆಂಟ್ ಇರುತ್ತೆ. 20% ಡ್ರೈ ಮ್ಯಾಟರ್ ಕಂಟೆಂಟ್ ಅಲ್ಲಿ ಅದರಲ್ಲಿ ಸ್ಟಾರ್ಚ್ ಇರುತ್ತೆ, ಕಾರ್ಬೋಹೈಡ್ರೇಟ್ ಇರುತ್ತೆ, ರೆಡ್ಯೂಸಿಂಗ್ ಶುಗರ್ ಇರುತ್ತೆ, ಮತ್ತೆ ಫ್ಯಾಟ್ಸ್ ಇರುತ್ತೆ, ವೈಟಮಿನ್ಸ್ ಇರುತ್ತೆ, ಪೊಟಾಷಿಯಂ ಇರುತ್ತೆ, ಹಿಂಗೆ ಹಲವಾರು ಸೂಕ್ಷ್ಮ ಪೋಷಕಾಂಶಗಳು ಸಹ ಈ ಒಂದು ಈ ಆಲೂಗಡ್ಡೆಯಲ್ಲಿ ಇರುತ್ತೆ. ಶೇಕಡ 80% ಅಷ್ಟು ಅಧಿಕ ಪ್ರಮಾಣದಲ್ಲಿ ನೀರಿನಂಶ ಆಲೂಗಡ್ಡೆ ಇರುತ್ತೆ. ಅಂತ ಒಂದು ನೀರಿನಂಶ ಇರತಕ್ಕಂತ ಆಲೂಗಡ್ಡೆ ಶೇಖರಣೆ ಮಾಡುವಂಥದ್ದು ನಮ್ಮ ಎಲ್ರಿಗೂ ಒಂದು ಚಾಲೆಂಜಿಂಗ್ ಆಗಿದೆ. ಆದುದರಿಂದ ಶೇಖರಣೆಯನ್ನು ನಾವು ಬಹಳ ಅಚ್ಚುಕಟ್ಟಾಗಿ ಒಂದು ವೈಜ್ಞಾನಿಕ ರೀತಿಯಲ್ಲಿ ಸಹ ಮಾಡುವುದು ಅತ್ಯವಶ್ಯಕವಾಗಿದೆ ಪ್ರಸ್ತುತ ಇದರಲ್ಲಿ. ಹೇಗೆಲ್ಲ ಶೇಖರಣೆಯನ್ನು ಮಾಡಬಹುದು, ಇದುವರೆಗೆ ಹೇಗೆ ಶೇಖರಣೆಯನ್ನು ಮಾಡ್ತಾ ಇದ್ರು, ಅದರಿಂದ ಏನೆಲ್ಲ ತೊಂದರೆಗಳು ಸಂಭವಿಸ್ತಾ ಇತ್ತು? ಶೇಖರಣೆ ಯಾಕೆ ಮಾಡಬೇಕು ಅಂದರೆ, ಕುಯಿಲು ಮಾಡತಕ್ಕಂಥ ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ಉತ್ತಮ ಧಾರಣೆ ಸಿಗದಂಥ ಸಂದರ್ಭದಲ್ಲಿ ನಾವು ಅಟ್ಲೀಸ್ಟ್ 1 ತಿಂಗಳಿಂದ 2 ತಿಂಗಳವರೆಗೆ ಶೇಖರಣೆ ಮಾಡಿ ನಮಗೆ ನಮ್ಮ ಆಲೂಗಡ್ಡೆಗೆ ಉತ್ತಮ ಧಾರಣೆ ಬಂದಾಗ ಮಾರುಕಟ್ಟೆ ಮಾಡತಕ್ಕಂಥದ್ದು ಒಂದು ಉಪಯೋಗ. ಮತ್ತೆ ಶೇಖರಣೆ ಮಾಡೋದ್ರಿಂದ ಈ ಆಲೂಗಡ್ಡೆಯನ್ನು 3 ವಿಧಗಳಲ್ಲಿ ನಾವು ಉಪಯೋಗಿಸ್ಬಿಡ್ತೀವಿ ಆ ಗೆಡ್ಡೆಯನ್ನು. ಒಂದು ಬೀಜದ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದೀವಿ, ಮತ್ತೆ ಇನ್ನೊಂದು ಟೇಬಲ್ ಪರ್ಪಸ್ ಅಂದ್ರೆ ತಿನ್ನಾ ಗೆಡ್ಡೆಯಾಗಿ ಉಪಯೋಗಿಸ್ತಿದ್ವಿ, ಇನ್ನೊಂದು ಪ್ರೊಸೆಸಿಂಗ್ ಗೆಡ್ಡೆಯಾಗಿ ಆಲೂಗೆಡ್ಡೆಯನ್ನು 3 ವಿಧಗಳಲ್ಲಿ ಉಪಯೋಗಿಸ್ತೀವಿ. ಈ 3 ವಿಧಗಳಲ್ಲಿ ಶೇಖರಣೆಯ ಉಷ್ಣಾಂಶ ಮತ್ತು ತೇವಾಂಶ ಅದಕ್ಕೆ ಆದ ಸಪರೇಟ್ ವರ್ಗವಿದೆ. ಈಗ ಉದಾಹರಣೆಗೆ ಸೀಡ್ ಪರ್ಪಸ್ಗೆ ಆಲೂಗೆಡ್ಡೆಯನ್ನು ನಾವು ಶೇಖರಣೆ ಮಾಡುವಂತಹ ಸಂದರ್ಭದಲ್ಲಿ 2-4 ಡಿಗ್ರಿ ಉಷ್ಣಾಂಶವನ್ನ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ನಾವೆಲ್ಲಿ ಶೇಖರಣೆ ಮಾಡಿರ್ತೀವೋ ಅಲ್ಲಿಯ ಉಷ್ಣತೆ 2-4 ಡಿಗ್ರಿ ರೆಫ್ರಿಜರೇಟರ್ ಅಥವಾ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಈ ಒಂದು ಆಲೂಗಡ್ಡೆಯನ್ನು ಬೀಜದ ಪರ್ಪಸ್ಗೆ ನಾವು ಶೇಖರಣೆ ಮಾಡುವಂತಹ ಸಂದರ್ಭದಲ್ಲಿ 2-4 ಡಿಗ್ರಿ ಉಷ್ಣಾಂಶವನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಅದೇ ತಿನ್ನ ಆಲೂಗಡ್ಡೆಯನ್ನು ನಾವು ಶೇಖರಣೆ ಮಾಡುವಂತಹ ಸಂದರ್ಭದಲ್ಲಿ 8-10 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಅದೇ ಪ್ರೊಸೆಸಿಂಗ್ ಆಲೂಗಡ್ಡೆ ಅಂದರೆ ಚಿಪ್ಸು ಮತ್ತು ಫ್ರೆಂಚ್ ಫ್ರೈಸು ಆಲೂಗಡ್ಡೆ ಫ್ಲೇಕ್ಸ್ನ ಉತ್ಪಾದನೆ ಮಾಡತಕ್ಕಂಥ ಪ್ರೊಸೆಸಿಂಗ್ ಆಲೂಗಡ್ಡೆಯನ್ನು ಶೇಖರಣೆ ಮಾಡುವಂಥ ಸಂದರ್ಭದಲ್ಲಿ 10-12 ಡಿಗ್ರಿ ಉಷ್ಣಾಂಶವನ್ನು ಮೇಂಟೈನ್ ಮಾಡಬೇಕಾಗುತ್ತೆ. 3 ತರವಾದ ಉಷ್ಣಾಂಶಗಳನ್ನ ಏನಕ್ಕೆ ಮೇಂಟೈನ್ ಮಾಡಬೇಕು ಅಂತಂದರೆ, ನಾವು ತಿನ್ನ ಆಲೂಗಡ್ಡೆಯನ್ನು ಅತಿ ಕಡಿಮೆ 2-4 ಡಿಗ್ರಿ ಉಷ್ಣಾಂಶದಲ್ಲಿ ನಾವು ಮೇಂಟೈನ್ ಮಾಡಿದ್ಯಾದಲ್ಲಿ ಅದಕ್ಕೆ ರೆಡ್ಯೂಸಿಂಗ್ ಶುಗರ್ ಅಂತ ಏನು ಹೇಳ್ತೀವಿ ಅದು ಶುಗರ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಶುಗರ್ ಕಂಟೆಂಟ್ ಜಾಸ್ತಿ ಆಗಿದಾಗ ಅದು ತಿನ್ನೋದಕ್ಕೆ ಬಹಳ ಉಪಯೋಗವಾಗೋದಿಲ್ಲ. ಮತ್ತೆ ಪ್ರೊಸೆಸಿಂಗ್ ನಾವು ಗೆಡ್ಡೆಗಳು ಅಂತ ಏನು ಹೇಳ್ತೀವಿ ಅದನ್ನು ಸಹ ಬಹಳ ಉಪಯೋಗ ಆಗೋದಿಲ್ಲ. ಕಡಿಮೆ ಉಷ್ಣಾಂಶದಲ್ಲಿ 2-4 ಡಿಗ್ರಿ ಮೇಂಟೈನ್ ಮಾಡಿದಂತ ಒಂದು ಪ್ರೊಸೆಸಿಂಗ್ ಗೆಡ್ಡೆನೂ ಸಹ ನಾವು ಶೇಖರಣೆ ಮಾಡಿದ್ರೆ ಅದು ಸಹ ತಿನ್ನ ಗೆಡ್ಡೆಯಾಗಿ ಮತ್ತೆ ಪ್ರೊಸೆಸಿಂಗ್ಗೆ ಸೂಟಬಲ್ ಆಗೋದಿಲ್ಲ. ಅದು ಕಲರ್ ಆಗಲಿ, ಟೇಸ್ಟ್ ಆಗಲಿ, ಫ್ಲೇವರ್ ಆಗಲಿ ಬೇರೆ ಬೇರೆ ಹಂತವನ್ನು ಪಡ್ಕೊಳ್ಳುತ್ತೆ. ಅದಕ್ಕೋಸ್ಕರನೆ 3 ವಿಧವಾದ ಗೆಡ್ಡೆಗಳನ್ನು ಅದರದೇ ಆದಂಥ ಒಂದು ಉಷ್ಣಾಂಶ ಮತ್ತು ತೇವಾಂಶದಲ್ಲಿ ನಾವು ಶೇಖರಣೆಯನ್ನು ಮಾಡಬೇಕಾಗುತ್ತೆ. ಮತ್ತೆ ಇನ್ನು ಶೇಖರಣೆ ಯಾವ ರೀತಿ ಮಾಡುವಂಥದ್ದು, ರೈತರುಗಳು ಯಾವ ರೀತಿ ಶೇಖರಣೆಗಳನ್ನು ಮಾಡಬಹುದು, ಯಾವ ರೀತಿ ಸ್ಟ್ರಕ್ಚರ್ನ ಉಪಯೋಗಿಸ್ಕೊಂಡು ಶೇಖರಣೆಯನ್ನು ಮಾಡಬಹುದು. ಒಂದು ಕೋಲ್ಡ್ ಸ್ಟೋರೇಜು. ಕೋಲ್ಡ್ ಸ್ಟೋರೇಜು ಮಾಮೂಲಿ ಎಲ್ಲ ಒಂದು ಜಿಲ್ಲಾ ಕೇಂದ್ರಗಳಲ್ಲಿದೆ. ಈಗ ನಮ್ಮ ಹಾಸನಲ್ಲೂ ಸಹ 6-7 ಕೋಲ್ಡ್ ಸ್ಟೋರೇಜ್ಗಳಿದ್ದಾವೆ. ಆ ಕೋಲ್ಡ್ ಸ್ಟೋರೇಜನ್ನು ಉಪಯೋಗಿಸ್ಕೊಂಡು ಬೆಳೆದಂಥ ಗೆಡ್ಡೆಗಳನ್ನು ಯಾವ ಪರ್ಪಸ್ಗೆ ಯಾವ ಉದ್ದೇಶಕ್ಕೆ ನಾವು ಶೇಖರಣೆ ಮಾಡ್ತೀವಿ ಅಂತ ಅಂದ್ಕೊಂಡು ತಿಳ್ಕೊಂಡು ಮೊದಲೇ ಆ ಒಂದು ಉಷ್ಣಾಂಶವನ್ನು ಆ ಒಂದು ಬೀಜ ಒಂದು ಆ ಗೆಡ್ಡೆಯ ಒಂದು ಪರ್ಪಸ್ ಅನುಗುಣವಾಗಿ ನಾವು ಶೇಖರಣೆ ಉಷ್ಣಾಂಶವನ್ನು ನಾವು ಕೋಲ್ಡ್ ಸ್ಟೋರೇಜ್ ಆಗಿರ್ಬೋದು ಅಥವಾ ರೆಫ್ರಿಜರೇಟರ್ ಆಗಲಿ ಮೇಂಟೈನ್ ಮಾಡಬೇಕಾಗುತ್ತೆ. ಅಂತಂದ್ರೆ ನಾವು ಯಾವ ಉದ್ದೇಶಕ್ಕೆ ಶೇಖರಣೆ ಮಾಡ್ತಿದ್ವಿ ಅನ್ನೋದು, ಈಗ ಬಿತ್ತನೆ ಬೀಜಕ್ಕೆ ಮಾಡಬಹುದು, ಸೇವನೆ ಮಾಡಲಿಕ್ಕೆ ಮಾಡಬಹುದು, ಮತ್ತೆ ಸಂಸ್ಕರಣೆ ಮಾಡಲಿಕ್ಕೆ ಮಾಡಬಹುದು. ಅದನ್ನ ಹೇಳಿದ್ರೆ ಅದಕ್ಕೆ ಅನುಗುಣವಾದಂತಹ ಒಂದು ಉಷ್ಣಾಂಶವನ್ನ ಅಥವಾ ಉಷ್ಣಾಂಶದಲ್ಲಿ ಅವರು ಅದನ್ನ ಶೇಖರಣೆಯನ್ನ ಮಾಡಿ ನಮಗೆ ಕೊಡುವಂಥದ್ದು. ಹೀಗೆ ಕೋಲ್ಡ್ ಸ್ಟೋರೇಜ್ಗಳಲ್ಲಿ ನಾವು ಶೇಖರಣೆ ಮಾಡ್ತಾ ಇರತಕ್ಕಂಥದ್ದು ಒಂದು ವಿಧಾನ. ಒಂದು ಕೋಲ್ಡ್ ಸ್ಟೋರೇಜ್ಗಳಲ್ಲಿ ಶೇಖರಣೆ ಮಾಡ್ತಕ್ಕಂಥದ್ದು, ಕೋಲ್ಡ್ ಸ್ಟೋರೇಜ್ ಅಥವಾ ರೆಫ್ರಿಜರೇಟರ್ಗಳಲ್ಲಿ ಶೇಖರಣೆ ಮಾಡುವಂಥದ್ದು. ಇನ್ನು ಹಳ್ಳಿಗಾಡುಗಳಲ್ಲಿ ಆಲೂಗಡ್ಡೆ ಬೆಳೆದಂಥ ರೈತರು ಯಾವ ರೀತಿ ಶೇಖರಣೆ ಮಾಡುವುದು ಅಂತ ಒಂದು ಹೀಪ್ ಮೆಥಡ್ ಏನಂದ್ರೆ ಗುಡ್ಡೆ ಹಾಕಂಥದ್ದು, ರಾಶಿ ಮಾಡಂತಕ್ಕಂಥದ್ದು. ಆಲ್ರೆಡಿ ನಮ್ಮ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಸೋಮಲಿಕಾವಲು ಮತ್ತು ತೋಟಗಾರಿಕಾ ಮಹಾವಿದ್ಯಾಲಯ ಕೋಲಾರದವರು ಅಭಿವೃದ್ಧಿಪಡಿಸತಕ್ಕಂಥ ಲೋಕಾ ಸ್ಟೋರೇಜ್ ಟೆಕ್ನಾಲಜಿ ಅಂತ ಒಂದು ತಾಂತ್ರಿಕತೆಯನ್ನು ಆಲ್ರೆಡಿ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದಾರೆ. ಆ ಒಂದು ಟೆಕ್ನಾಲಜಿ, ಆ ಒಂದು ತಾಂತ್ರಿಕತೆ ಏನಪ್ಪಾ ಅಂದ್ರೆ, ಏನು ರಾಶಿ ಮಾಡ್ತೀವಿ ನಾವು ಆಲೂಗಡ್ಡೆ ರಾಶಿ, ಅದರಿಂದ 3.5 ಟನ್ನಿಂದ 4 ಟನ್ ಅಂತ ರಾಶಿ ಮಾಡಂತ ಆಲೂಗಡ್ಡೆ ಒಳಗಡೆಗೆ 5 PVC ಪೈಪ್ಗಳು, ನೀವೇನು ರೈತರು ಚಿರಪರಿಚಯದಾಗಿದ್ದಾರೆ ಪೈಪ್ಗಳನ್ನ, ಆ 20 ಅಡಿ ಪೈಪು 2 ಇಂಚ್ ಅಗಲದಾದಂತ ಪೈಪ್ಗೆ ಅರೌಂಡ್ 177 ರಂಧ್ರಗಳನ್ನ ಮಾಡಬೇಕಾಗುತ್ತೆ. ಒಂದು ಪೈಪ್ಗೆ 177 ರಂಧ್ರಗಳು, ಶೇಕಡ 3ರಷ್ಟು ರಂಧ್ರಗಳನ್ನ ಮಾಡಬೇಕಾಗುತ್ತೆ. ಈ ರೀತಿ 5 ಪೈಪ್ಗಳಿಗೆ ಒಂದು ಪೈಪ್ಗೆ 177 ರಂಧ್ರಗಳಂತ 5 ಪೈಪ್ಗಳಿಗೆ ರಂಧ್ರಗಳನ್ನ ಮಾಡಿ ಏನು ನಾವು ರಾಶಿ 3.5 ಟನ್ನಿಂದ 4 ಟನ್ ಅಷ್ಟು ರಾಶಿ ಮಾಡಿರ್ತೀವಿ, ಆ ರಾಶಿಗೆ ಕೆಳಗಡೆ ಹಂತದಲ್ಲಿ ಭೂಮಿಯಿಂದ 1 ಅಡಿ ಮೇಲ್ಗಡೆ 3 ಪೈಪನ್ನ ಇನ್ಸರ್ಟ್ ಮಾಡಬೇಕಾಗತ್ತೆ. ಅದರಿಂದ 2 ಅಡಿ ಮೇಲ್ಗಡೆ 2 ಪೈಪನ್ನ ಇನ್ಸರ್ಟ್ ಮಾಡಬೇಕಾಗತ್ತೆ. ಅದರಿಂದ ಮೇಲ್ಗಡೆ 1 ಅಡಿ ಎತ್ತರಕ್ಕೆ ಇನ್ನೊಂದು ಪೈಪನ್ನ, ಟೋಟಲ್

ಕ್ಲೋರೋಫಿನೈಲ್ ಕಾರ್ಬೋಮೇಟ್ ಅನ್ನೋದನ್ನ 35 ml 1 ton ಆಲೂಗೆಡ್ಡೆಗೆ, ತಿನ್ನ ಆಲೂಗೆಡ್ಡೆ ಮತ್ತು ಪ್ರೊಸೆಸ್ ಗೆಡ್ಡೆಗಳಿಗೆ ನಾವು ಸಿಂಪಡಣೆ ಮಾಡಬೇಕಾಗತ್ತೆ. ಏನಕ್ಕೆ ಈ ಒಂದು ಮೊಳಕೆ ಬರೋದನ್ನ ತಪ್ಪಿಸೋದಕ್ಕೋಸ್ಕರ ಈ ಒಂದು ಗೆಡ್ಡೆಗಳಿಗೆ ಸಿಂಪಡಣೆ ಮಾಡಬೇಕಾಗತ್ತೆ. ಇದನ್ನ ಯಾವುದೇ ಕಾರಣಕ್ಕೂ ಬೀಜದ ಗೆಡ್ಡೆಗಳಿಗೆ ಸಿಂಪಡಣೆ ಮಾಡಬಾರದು. ನಂತರ ಮೌಲ್ಯವರ್ಧನೆ, ಮೌಲ್ಯವರ್ಧನೆ ಅನ್ನೋದು ಆಲೂಗೆಡ್ಡೆಯಲ್ಲಿ ಇನ್ನೊಂದು ಬಹುಮುಖ್ಯ ಒಂದು ಲಾಭದಾಯಕ ಒಂದು ಉದ್ದಿಮೆಯಾಗಿ ಇವತ್ತಿನ ದಿನಗಳಲ್ಲಿ ಬಹಳ ಬೆಳೆದಿದೆ. ಆಲೂಗೆಡ್ಡೆಯಲ್ಲಿ 85% ಚಿಪ್ಸ್ ಅಂತ ಏನು ಇಂಡಸ್ಟ್ರಿ, ಭಾರತದಾದ್ಯಂತ ಒಂದು ಆಲೂಗೆಡ್ಡೆ ಇಂಡಸ್ಟ್ರಿಗಳು ಇವತ್ತು ಈ ಒಂದು ಆಲೂಗೆಡ್ಡೆಯ ಒಂದು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಗೆ ಆಲ್ರೆಡಿ ಪ್ರವೇಶ ಮಾಡಿದ್ದಾವೆ. ಅದನ್ನು ಆಲ್ರೆಡಿ ಈಗ ಆಲ್ರೆಡಿ ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ. ಆಲೂಗೆಡ್ಡೆ ಒಂದು ಬಹುಮುಖ್ಯ ಒಂದು ವಾಣಿಜ್ಯ ಬೆಳೆಯಾಗಿ ಇದೆ. ಅದರ ಒಂದು ವೈಶಿಷ್ಟ್ಯಗಳು ಏನು ಅಂತ ಅಂದರೆ, ಯಾಕೆ ನಾವು ಇಷ್ಟೊಂದು ಆಲೂಗೆಡ್ಡೆಯ ಒಂದು ಆಹಾರ ಪದಾರ್ಥವಾಗಿ ನಾವು ಇವತ್ತು ಉಪಯೋಗಿಸ್ತಿದ್ವಿ. ಭತ್ತ, ಗೋಧಿ ಮತ್ತು ಜೋಳದ ನಂತರ ಆಲೂಗೆಡ್ಡೆ ಬಹುಮುಖ್ಯವಾದ ವೆಜಿಟೇಬಲ್, ಇವನ್ ತರಕಾರಿ ಬೆಳೆಯಾದರೂ ಸಹ ನಾವು ಒಂದು ಮುಖ್ಯ ಆಹಾರ ಬೆಳೆಯಾಗಿ ನಾವು ಇವನ್ನ ಉಪಯೋಗಿಸ್ತೀವಿ. ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಒಂದು ಲೋ ಸೋಡಿಯಂ ಒಂದು ಮತ್ತೆ ಫಾಸ್ಟಿಂಗ್ ಫ್ರೆಂಡ್ಲಿ ಅಂತ ಅಂದರೆ, ನಾವು ಹಸಿದಂಥ ಸಂದರ್ಭದಲ್ಲಿ ನಾವು ಯಾವುದೇ ಈ ಒಂದು ಆಲೂಗೆಡ್ಡೆ ಮಾಡಿದಂಥ ಒಂದು ಪ್ರೊಸೆಸ್ಡ್ ಪ್ರಾಡಕ್ಟ್ ತಿಂದಿದ್ದಲ್ಲಿ ನಮ್ಮ ದೇಹ ದಪ್ಪ ಆಗೋದಿಲ್ಲ, ಬಾಡಿ ವೆಯ್ಟ್ ಗೇನ್ ಆಗೋದಿಲ್ಲ. ಅದು ಒಂದು ಬಹಳ ಉತ್ತಮವಾದ ಗುಣ ಅಂಥದ್ದು. ಮತ್ತೆ ಎಫಿಷಿಯಂಟ್ ಫುಡ್ ಕ್ರಾಪ್ಸ್ ಸರ್, ಇದು ಅಂದ್ರೆ ಕಡಿಮೆ ಏರಿಯಾದಲ್ಲಿ ಅತ್ಯಧಿಕವಾದಂತಹ ಒಂದು ಆಹಾರದ ಇಳುವರಿಯನ್ನು ಕೊಡುವಂತದ್ದು ಒಂದು ಅಂದ್ರೆ ಆಲೂಗೆಡ್ಡೆ. ಮತ್ತೆ ಗ್ಲುಟಿನ್ ಫ್ರೀ ಅಂತ ಸರ್. ಮತ್ತೆ ಇದೊಂದು ಗುಡ್ ಸೋರ್ಸ್ ಆಫ್ ಪೊಟಾಷಿಯಂ, ಪೊಟಾಷಿಯಂ ಕಂಟೆಂಟ್ ಒಂದು ಮೈಕ್ರೋನ್ಯೂಟ್ರಿಯಂಟ್ ಕಂಟೆಂಟ್ ನಮ್ಮ ಬಾಡಿಗೆ ಅತ್ಯುತ್ತಮವಾಗಬೇಕಾಗುತ್ತೆ. ಅಂತ ಒಂದು ಪೊಟಾಷಿಯಂ ಕಂಟೆಂಟ್ ಈ ಒಂದು ಆಲೂಗೆಡ್ಡೆಯಲ್ಲಿ ನಮಗೆ ದೊರೆಯುತ್ತದೆ. ಮತ್ತೆ ಥ್ರೋಟ್ ದಿ ಇಯರ್ ಇದು ಭಾರತದಾದ್ಯಂತ ಈ ಒಂದು ಆಲೂಗೆಡ್ಡೆ ನಮಗೆ ತಿನ್ನೋದಕ್ಕೆ ಆಗಲಿ ವ್ಯಾಲ್ಯೂ ಅಡ್ಯಾಡ್ ಪ್ರಾಡಕ್ಟ್ ಆಗಲಿ ನಮಗೆ ಆಲೂಗೆಡ್ಡೆ ದೊರಕ್ತಾ ಇದೆ. ಮತ್ತು ಈ ಎಲ್ಲ ಒಂದು ಗುಣಗಳಿಂದ ನಮ್ಮ ಆಲೂಗೆಡ್ಡೆ ಇವತ್ತು ಆಹಾರ ಬೆಳೆಯಾಗಿ ಅತ್ಯುತ್ತಮವಾಗಿ ನಮ್ಮಲ್ಲಿ ಗುರುತಿಸಿಕೊಂಡಿದೆ. ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಏನೇನು ಉತ್ಪಾದನೆಯನ್ನ ಮಾಡಬಹುದು ಆಲೂಗೆಡ್ಡೆಯಿಂದ? 100% ಆಲೂಗೆಡ್ಡೆಯಲ್ಲಿ 80% ಅಷ್ಟು ತೇವಾಂಶ ಇರುತ್ತೆ. ಇನ್ನು 20% ಮಾತ್ರ ಡ್ರೈ ಮ್ಯಾಟರ್ ಇರುತ್ತೆ. ಅದರಲ್ಲಿ ಇನ್ನು 20% ಡ್ರೈ ಮ್ಯಾಟರಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ, ಶುಗರ್ಸ್ ಇರುತ್ತೆ, ಪ್ರೋಟೀನ್ ಇರುತ್ತೆ, ಫ್ಯಾಟ್ ಇರುತ್ತೆ, ಪೊಟಾಷಿಯಂ ಇರುತ್ತೆ, ಕ್ಯಾಲ್ಸಿಯಂ ಇರುತ್ತೆ. ಮತ್ತೆ 97% ಕಿಲೋ ಕ್ಯಾಲರಿಯಷ್ಟು ಎನರ್ಜಿ ಸಿಗುತ್ತೆ ನಮಗೆ 100 gram ಆಲೂಗೆಡ್ಡೆ ಇದು ಮಾಡೋದ್ರಿಂದ. ಈ ಎಲ್ಲ ಲಾಭಗಳಿಂದ ನಾವು ಆಲೂಗೆಡ್ಡೆಯನ್ನು ಓನ್ಲಿ ಸಾಂಬಾರ್ಗೆ ಆಗಲಿ ಸಬ್ಜಿಗೆ ಆಗಲಿ ಇದರಗಳು ಹೊರತುಪಡಿಸೋ ಸಹ ನಾವು ಏನು ಮೌಲ್ಯವರ್ಧಿತ ಪದಾರ್ಥವಾಗಿ ನಾವು ಬಳಕೆಯನ್ನು ಮಾಡ್ತಾ ಇದ್ದೀವಿ. ಏನಕ್ಕೆ ಅಂದರೆ ಮೌಲ್ಯವರ್ಧಿತ ಪದಾರ್ಥಗಳಿಂದ ನಾವು ಕೀಪಿಂಗ್ ಕ್ವಾಲಿಟಿ ಅಂತ ಏನು ಹೇಳ್ತೀವಿ ನಾವು ಅದನ್ನು ಇಟ್ಕೋಬಹುದಾಗಿದೆ. 3-4 ತಿಂಗಳವರೆಗೂ ಈ ಒಂದು ಪ್ರೊಸೆಸ್ ಇಟ್ಕೊಂಡು ನಾವು ಸೇವನೆಯನ್ನು ಮಾಡಬಹುದಾಗಿದೆ. ಅದರಲ್ಲಿ ಬಹುಮುಖ್ಯವಾದಂತಹ ಮೌಲ್ಯವರ್ಧಿತ ಪದಾರ್ಥಗಳು ಯಾವ್ಯಾವ ಅಂದರೆ ಚಿಪ್ಸ್, ಫ್ರೆಂಚ್ ಫ್ರೈಸ್, ಮತ್ತೆ ಪೊಟ್ಯಾಟೊ ಫ್ಲೇಕ್ಸ್ ಅಂತ ಪೊಟ್ಯಾಟೊ ಪೌಡರು, ಪೊಟ್ಯಾಟೊ ಸ್ಟಾರ್ಚ್, ಡಿಹೈಡ್ರೇಟೆಡ್ ಪ್ರಾಡಕ್ಟ್ಸು, ಮತ್ತೆ ಪಾರಿಡ್ಜ್ ಅಂಡ್ ಸೆಮೊಲೈನ್ ಅನ್ನೋ ಒಂದು ಆಲೂಗೆಡ್ಡೆಯಿಂದ ಮಾಡತಕ್ಕಂಥ ಪದಾರ್ಥಗಳು, ಮತ್ತೆ ಬೇಕರಿ ಪ್ರಾಡಕ್ಟ್ಗಳಾದಂಥ ಪೊಟ್ಯಾಟೊ ಕೇಕ್ಸು, ಪ್ಲಮ್ ಕೇಕು, ಈ ರೀತಿ ಎಲ್ಲ ಮಾಡಂತಕ್ಕದ್ದು. ಮತ್ತೆ ಇತ್ತೀಚೆಗೆ ಬಹಳ ಪ್ರಚಲಿರತಕ್ಕಂಥದ್ದೊಂದು ಪೊಟ್ಯಾಟೊ ಬರ್ಫಿ, ಏನು ಕ್ಯಾಶೋ ಬರ್ಫಿ ಅಂತ ಹೇಳ್ತೀವಿ, ಅದೇ ರೀತಿ ಪೊಟ್ಯಾಟೊ ಬರ್ಫಿನೂ ಸಹ ಇತ್ತೀಚೆಗೆ ಒಂದು ಬಹಳ ಪ್ರಚಲಿತವಾಗಿದೆ. ಈ ಎಲ್ಲ ಪದಾರ್ಥಗಳನ್ನು ಹಲವಾರು ಕಂಪ್ನಿಗಳು ಇವತ್ತು ದೊಡ್ಡ ದೊಡ್ಡ MNC ಕಂಪ್ನಿಗಳು ಸಹ ಒಂದು ಆಲ್ರೆಡಿ ಮುಂದೆ ಬಂದು ಈ ಒಂದು ಉತ್ಪಾದನೆಯನ್ನು ಮಾಡ್ತಾ ಇದ್ದಾವೆ. ಆ ಒಂದು ಕಂಪ್ನಿಗಳು ಯಾವ್ಯಾವ ಅಂತ ನಾವು ತಿಳ್ಕೊಳ್ಳೋದು ಯಾವ್ದಲ್ಲಿ, ಮೆಕ್ಕೇನ್ ಅಂತ ಒಂದು MNC ಕಂಪ್ನಿ ಈ ಇದ್ರ ಮೇಲೆ ಕೆಲಸ ಮಾಡ್ತಾ ಇದೆ. ಅದೇ ರೀತಿ ಈ ಒಂದು ಫ್ರೆಂಚ್ ಫ್ರೈಸ್ಗೆ ಆಗಿರ್ಬೋದು, ಚಿಪ್ಸ್ಗೆ ಆಗಿರ್ಬೋದು, ಈ ಒಂದು ಆಲೂಗೆಡ್ಡೆಗಳನ್ನ ಅದರದೇ ಆದ ಗುಣಗಳು ಬೇಕಾಗುತ್ತೆ. ಯಾವ್ಯಾವ ತಳಿಗಳು ಈ ಒಂದು ಚಿಪ್ಸ್ ಮತ್ತೆ ಈ ನಾನು ಆಲ್ರೆಡಿ ಮೊದಲೇ ಹೇಳಿದಂಗೆ 85% ಇದುವತ್ತು ಚಿಪ್ಸ್ ಪ್ರೊಸೆಸ್ಡ್ ಪ್ರಾಡಕ್ಟಲ್ಲಿ ಮೌಲ್ಯವರ್ಧಿತ ಪದಾರ್ಥಗಳಲ್ಲಿ ಆಲೂಗೆಡ್ಡೆ ಚಿಪ್ಸ್ ಸಹ ಬಳಸ್ತಾ ಇದೀವಿ ನಾವು. ಅದು ಏನು ವಿಶೇಷ ಗುಣಗಳೇನು, ಚಿಪ್ಸ್ ಮಾಡೋಕ್ಕೆ ಏನು ಆಲೂಗೆಡ್ಡೆಯಲ್ಲಿ ವಿಶೇಷ ಗುಣಗಳು ಬೇಕಾಗುತ್ತೆ, ಫ್ರೆಂಚ್ ಫ್ರೈಸ್ಗೆ ಏನು ವಿಶೇಷ ಗುಣಗಳು ಬೇಕಾಗುತ್ತೆ ಅನ್ನೋದನ್ನು ನಾವು ಅತ್ಯುತ್ತಮವಾಗಿ ತಿಳ್ಕೋಬೇಕಾಗಿದೆ. ಒಂದು ಶೇಪ್, ಚಿಪ್ಸ್ಗಾಗಲಿ ಫ್ರೆಂಚ್ ಫ್ರೈಸ್ಗಾಗಲಿ ಆಲೂಗೆಡ್ಡೆ ಆಕಾರ, ಅದರದ್ದು ಗುಣಧರ್ಮಗಳು ಸಹ ಬಹಳ ಅತ್ಯುತ್ತಮವಾಗಿ ಬೇಕಾಗುತ್ತೆ. ಒಂದು ಆಲೂಗೆಡ್ಡೆ ಆಕಾರ ಅಂದರೆ ಚಿಪ್ಸ್ಗೆ ನಾವು ರೌಂಡ್ ಶೇಪ್ಡು ಆಲೂಗೆಡ್ಡೆನ ದುಂಡಾಗಿರಬೇಕು, ಮತ್ತೆ ಫ್ರೆಂಚ್ ಫ್ರೈಸ್ಗೆ ಓವಲ್ ಶೇಪ್ ಅಂದ್ರೆ ಓವಲ್ ಶೇಪ್ ಅಂದ್ರೆ ಉದ್ದನೆಯಾಗಿರತಕ್ಕದನ್ನ ನಾವು ಫ್ರೆಂಚ್ ಫ್ರೈಸ್ ಒಂದು ಇದಕ್ಕೆ ನಾವು ಮೌಲ್ಯವರ್ಧನ ಉತ್ಪನ್ನಗಳಿಗೆ ನಾವು ಬೇಕಾಗುತ್ತೆ. ಅದೇ ರೀತಿ ಸೈಜ್ ಸಹ ಬಹಳ ಒಂದು ಅತ್ಯುತ್ತಮವಾಗಿರುತ್ತದೆ. ಮೋರ್ ದೆನ್ 76 mm ಅಷ್ಟು ಒಂದು ಸೈಜ್ ಅನ್ನ ನಾವು ಫ್ರೆಂಚ್ ಫ್ರೈಸ್ ಮೌಲ್ಯವಾದ ಪದಾರ್ಥಕ್ಕೆ ನಾವು ಬೇಕಾಗುತ್ತೆ. ಅದನ್ನ 45-80 mm ಅಷ್ಟು ನಾವು ಚಿಪ್ಸ್ಗೆ ನಾವು ಆ ಒಂದು ಸೈಜ್ ಬೇಕಾಗುತ್ತೆ. ಅದೇ ರೀತಿ ವೆಯ್ಟ್ ಮೋರ್ ದೆನ್ 80 gram ಗಿಂತಲೂ ಹೆಚ್ಚು ಪ್ರಮಾಣದಲ್ಲಿ ಇರೋಂಥ ತೂಕದ್ದು ನಮಗೆ ಫ್ರೆಂಚ್ ಫ್ರೈಸ್ ಬೇಕಾಗುತ್ತೆ. 45-60 gram ಅಷ್ಟು ಒಂದು ತೂಕದ ಒಂದು ನಾವು ಚಿಪ್ಸ್ಗೆ ಮೌಲ್ಯವಾದ ಪದಾರ್ಥಕ್ಕೆ ನಾವು ಬಳಸ್ತಾ ಇದ್ದೇವೆ. ಅದೇ ರೀತಿ ಕಣ್ಣು, ಡೀಪ್ ಐಸ್ ಅಂತ ಏನು ಹೇಳ್ತೀವಿ ಆಲೂಗೆಡ್ಡೆಲಿ, ಆ ಡೀಪ್ ಐಸ್ ಇರೋದು ಈ ಒಂದು ಫಿಂಗರ್ ಫ್ರೈಸ್ಗಾಗಲಿ ಚಿಪ್ಸ್ಗಾಗಲಿ ಸೂಕ್ತವಾಗಿರೋದಿಲ್ಲ. ಫ್ಲೀಟ್ ಐಸ್ ಅಂತೀವಿ ಅಂದ್ರೆ ಮೇಲೆ ಕಣ್ಣಿರಬೇಕು. ಅಂತ ಒಂದು ಗೆಡ್ಡೆಯ ತಳಿಗಳನ್ನು ನಾವು ಚಿಪ್ಸ್ಗಾಗಿರ್ಬೋದು ಅಥವಾ ಫ್ರೆಂಚ್ ಫ್ರೈಸ್ಗಾಗಿರ್ಬೋದು ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಉಪಯೋಗಿಸ್ತೇವೆ. ಅದೇ ರೀತಿ ಶುಗರ್ ಕಂಟೆಂಟ್, ಇದು ಫ್ರೆಂಚ್ ಫ್ರೈಸ್ಗೆ 150 mmಗಿಂತ ಕಡಿಮೆ ಇರಬೇಕಾಗತ್ತೆ, ಮಿಲಿಗ್ರಾಮ್ಗಿಂತ. ಅದೇ ರೀತಿ ಚಿಪ್ಸ್ಗೆ 100 mg ಕಡಿಮೆ ಇರಬೇಕಾಗತ್ತೆ, ಇದು ರೆಡ್ಯೂಷನ್ ಶುಗರ್ಸು. ಈ ಒಂದು ಡ್ರೈ ಮ್ಯಾಟರ್ 20% ಜಾಸ್ತಿ ಬೇಕಾಗತ್ತೆ ಫ್ರೆಂಚ್ ಫ್ರೈಸ್ಗೆ, 22% ಜಾಸ್ತಿ ಬೇಕಾಗಿರೋದು ಚಿಪ್ಸ್ಗೆ ಬೇಕಾಗಿರುತ್ತೆ. ಈ ಎಲ್ಲ ಗುಣಧರ್ಮಗಳು ಫ್ರೆಂಚ್ ಫ್ರೈಸ್ಗಾಗಲಿ ಚಿಪ್ಸ್ಗಾಗಲಿ ಅದರದೇ ಆದ ಗುಣಧರ್ಮಗಳಿದ್ರೆ ಅದರದ ಶೇಪು, ಕಲ್ಲರು, ಆಕಾರ, ಟೆಕ್ಸ್ಚರ್, ಫ್ಲೇವರು ಎಲ್ಲ ಉತ್ತಮವಾಗಿ ಗುಣಮಟ್ಟದ್ದಾಗಿರುತ್ತೆ, ಚಿಪ್ಸ್ ಆಗಿರ್ಬೋದು, ಫಿಂಗರ್ ಫ್ರೈ. ಹಂಗಾಗಿ ಈ ಒಂದು ಗುಣಮಟ್ಟದ ತಳಿಗಳನ್ನು ನಾವು ಉಪಯೋಗಿಸ್ಬೇಕಾಗುತ್ತೆ. ಯಾವ್ಯಾವ ತಳಿಗಳು ಸೂಕ್ತವಾಗಿರುತ್ತೆ ಈ ಒಂದು ಚಿಪ್ಸ್ಗಾಗಿರ್ಬೋದು ಅಥವಾ ಫಿಂಗರ್ ಫ್ರೈಸ್ ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಅನ್ನೋದನ್ನ ನಾವು ತಿಳ್ಕೋಬೇಕಾಗುತ್ತೆ. ಈಗ ಆಲ್ರೆಡಿ 68 ತಳಿಗಳನ್ನ ಆಲ್ರೆಡಿ ಈಗಾಗಲೇ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಈ ಮೌಲ್ಯವರ್ಧನೆಗೆ ಸೂಕ್ತವಾದಂತ ತಳಿಗಳು ಸಹ ಬಿಡುಗಡೆ ಮಾಡಿದ್ದಾರೆ. ಮೌಲ್ಯವರ್ಧನೆಗೆ ಸೂಕ್ತವಾದ ತಳಿಗಳು ಯಾವ್ಯಾವ ಅಂತ ಅಂದ್ರೆ ಚಿಪ್ಸೋನ 1, 2, 3, 4 ಅಂದ್ರೆ 4 1, 2, 3, 4 ಅಂತ ಚಿಪ್ಸೋನ ತಳಿಗಳನ್ನ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ. ಮತ್ತೆ ಫ್ರೈಸೋನ ಅಂತ ಒಂದು ಉತ್ತಮವಾದ ತಳಿಯನ್ನ, ಈ ಒಂದು ಫ್ರೆಂಚ್ ಫ್ರೈಸ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ. ಮತ್ತೆ ಇಮ್ಸೋನಾ ಅನ್ನೋದು ಸಹ ಒಂದು ಫ್ರೆಂಚ್ ಫ್ರೈಸ್ಗೆ ಸೂಕ್ತವಾದಂತ ತಳಿ. ಕುಫ್ರಿ ಸೂರ್ಯ ಅಂತ ಒಂದು ತಳಿಯನ್ನ ರಿಲೀಸ್ ಮಾಡಿದ್ದಾರೆ. ಕುಫ್ರಿ ಜ್ಯೋತಿ, ಕುಫ್ರಿ ಲಾವ್ಕರು, ಈ ಎಲ್ಲಾ ತಳಿಗಳು ಕೇಂದ್ರೀಯ ಆಲೂಗಡ್ಡೆ ಸಂಶೋಧನಾ ಕೇಂದ್ರ ಶಿಮ್ಲಾದವರು ಬಿಡುಗಡೆ ಮಾಡಿ ಈ ಒಂದು ಮೌಲ್ಯವರ್ಧಿಗೆ ಸೂಕ್ತವಾದ ತಳಿಗಳು ಅಂತ ಘೋಷಣೆ ಮಾಡಿ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ. ಇದಿಷ್ಟು ಆಲೂಗಡ್ಡೆಯ ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳು. ಡಾಕ್ಟ್ರೆ, ಈ ಆಲೂಗಡ್ಡೆ ಬೇಸಾಯದಲ್ಲಿ ಕೊಯ್ಲೋತ್ತರ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಕೃಷಿಕರು ತಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ತಮ್ಗೆ ಹೆಚ್ಚಿನ ಏನಾದ್ರು ಮಾಹಿತಿ ಬೇಕಾಗಿದ್ರೆ ನನ್ನ ಒಂದು ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನನ್ನ ಮೊಬೈಲ್ ಸಂಖ್ಯೆ 9909066699, ಇದು ನನ್ನ ಮೊಬೈಲ್ ಸಂಖ್ಯೆ ಆಗಿರುತ್ತೆ. ಇದಕ್ಕೆ ನೀವು ಸಂಪರ್ಕಿಸಿದಲ್ಲಿ ನಾನು ಹೆಚ್ಚಿನ ವಿವರಣೆಯನ್ನ ಇದ್ರ ಬಗ್ಗೆ ಕೊಡ್ತಾ ಇದ್ದೇನೆ. ಇದು ಡಾಕ್ಟರ್ ಪಿ ಎಸ್ ಪ್ರಸಾದ್ ಅವರ ಸಂಪರ್ಕ ಸಂಖ್ಯೆ. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳ್ತೇನೆ, 9909066699. ಒಳ್ಳೆಯದು ಡಾಕ್ಟ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂಗೆಡ್ಡೆ ಬೇಸಾಯದಲ್ಲಿ ಕೊಯ್ಲೋತ್ತರ ಚಟುವಟಿಕೆಗಳು ಹಾಗೂ ಮೌಲ್ಯವರ್ಧನೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತಾವು ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಆಲೂಗೆಡ್ಡೆ ಬೇಸಾಯದ ಕೊಯ್ಲೋತ್ತರ ಚಟುವಟಿಕೆಗಳು ಈ ಕುರಿತು ಅರಸೀಕೆರೆ ತಾಲೂಕು ಬೋರನಕೊಪ್ಪಲಿನ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ವಿಷಯ ತಜ್ಞರಾದ ಡಾಕ್ಟರ್ ಪಿಎಸ್ ಪ್ರಸಾದ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ಇವರನ್ನು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಇದುವರೆಗೆ ಕಿಸಾನ್ ವಾಣಿ ಮೂಡಿಬಂತು. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕೇಳುಗರೆ, ನಾಳೆ ಸಂಜೆ ಕಿಸಾನ್ ಮಣಿ ಕಾರ್ಯಕ್ರಮದಲ್ಲಿ ಭತ್ತ ಹಾಗೂ ಕಾಫಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಅರಕಲಗೂಡು ತಾಲೂಕು ಮಾಗೋಡು ಗ್ರಾಮದ ಕಾಫಿ ಬೆಳೆಗಾರ ಎಂಬಿ ಬಸವರಾಜ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರತಿದಿನ ಬೆಳಗ್ಗೆ 10-11 ಗಂಟೆಯವರೆಗೂ ಟ್ಯೂನ್ ಮಾಡಿ 102.2 MHz ಹಾಸನ FM. ವಿನೂತನ ಕಾರ್ಯಕ್ರಮ ಹೊಸ ಗಾನ ಬಜಾನಾ. ನೀನು ತುಂಬಾ ನಿಧಾನ, ಸ್ಪೀಡ್ ಆಗಿದೆ ಸಮಾನ, ನನ್ನ ಜೊತೆ ಜೋಪಾ. ಪ್ರತಿದಿನ ಬೆಳಗ್ಗೆ 10-11 ಗಂಟೆಯವರೆಗೂ ಟ್ಯೂನ್ ಮಾಡಿ 102.2 MHz ಹಾಸನ FM. ಕೇಳಿದರೆ ಈಗ ಸಮಯ ಸರಿಯಾಗಿ 6 ಗಂಟೆಗಳು. ಕಾರ್ಯಕ್ರಮ ವಿವರಣೆ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಅಣ್ಣ, ಮಗಳ ಮದುವೆಗೆ ಬಟ್ಟೆ ಶಾಪಿಂಗು ಜೋರಾಗೇ ಇದೆ. ಹೌದು ಕಣಮ್ಮ, ರೇಷ್ಮೆ ಸೀರೆ, ಫ್ಯಾನ್ಸಿ ಸೀರೆ, ಜವಳಿಗಳು, ಸೂಟಿಂಗ್ಸ್, ಶರ್ಟಿಂಗ್ಸ್ ಎಲ್ಲವನ್ನು SSR ಸಿಲ್ಕ್ಸ್ ಅಲ್ಲಿ ತಗೊಂಡು ಬಂದ್ವಿ. ಅದು ಹೋಲ್ಸೇಲ್ ರೇಟ್ ಅಲ್ಲಿ ಡಿಸ್ಕೌಂಟ್ ಸಿಕ್ತು. ಕ್ವಾಲಿಟಿ ಸೂಪರ್ರೋ ಸೂಪರ್ರು. ಭೇಟಿ ಕೊಡಿ SSR ಸಿಲ್ಕ್ಸ್, ಹಳೆ ಅಂಚೆ ಕಚೇರಿ ರಸ್ತೆ, ಪಾಂಡುರಂಗ ದೇವಸ್ಥಾನದ ಹತ್ತಿರ, ಹಾಸನ. ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:20 ಭಕ್ತಿಗೀತೆಗಳ ಕಾರ್ಯಕ್ರಮ ಗೀತಸುಧಾ. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:51 ಹಾಗೂ 7:45 ಚಿತ್ರಗೀತೆಗಳು. 9:00 ಬೆಂಗಳೂರು ಕೇಂದ್ರದಿಂದ ಕ್ರೀಡಾಲೋಕ. 9:30 ಗಜಲ್ಗಳು. 10:00 ಬೆಂಗಳೂರು ಕೇಂದ್ರದಿಂದ ಗುಜರಾತ್ನಲ್ಲಿ ನಡೆಯುತ್ತಿರುವ 36ನೇ ರಾಷ್ಟೀಯ ಕ್ರೀಡಾಕೂಟ 2022 ದಿನದ ಪ್ರಮುಖ ಮುಖ್ಯಾಂಶಗಳು. 10:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಬಿ ರಾಜಮಯ್ಯರವರಿಂದ. ನಾಳೆ ಬೆಳಿಗ್ಗೆ 6:05 ಬೆಂಗಳೂರು ಕೇಂದ್ರದಿಂದ ಚಿಂತನ, ಡಾ ಅನಸೂಯ ದೇವಿಯವರಿಂದ. 6:20 ಭಕ್ತಿಗೀತೆಗಳ ಕಾರ್ಯಕ್ರಮ ಸ್ತುತಿ ಮಲ್ಲಿಕಾ. 6:45 ರೈತರಿಗೆ ಸಲಹೆ. 6:50 ಭಾವಗೀತೆ. 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ವಾಲ್ಮಿ ಜಲಾನಿಲ ಜಾಗೃತಿ. ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ವಾಟರ್ ಅಂಡ್ ಆಂಪ್ಲಾಂಟ್ ಮ್ಯಾನೇಜ್ಮೆಂಟ್.